ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಒಂದು ತಿಂಗಳು ಮುಂಗಾರು ಹಂಗಾಮು ಕಳೆದದ. ಜೂನ್ 1 ಜೂನ್ 30 ತನಕ ಒಂದು ತಿಂಗಳ ಒಂದು ಅವಧಿ ಇಲ್ಲಿಗೆ ಮುಕ್ತಾಯ ಆಗಿದೆ. ಈ ಸಲದ ಮುಂಗಾರು ಬಹಳ ಜಲ್ದಿ ಬಂದ್ಬಿಡ್ತು. ನಮಗೆ ಮೇ 26 ಪ್ರವೇಶ ಆಯಿತು. ಅದರ ನಂತರ ಇಡೀ ದೇಶದೊಳಗೆ ಬಹಳ ಜಲ್ದಿ ಜಲ್ದಿ ಪ್ರಗತಿ ಸಾಧಿಸಿ ಒಂದು ಸಂತೋಷದ ಸುದ್ದಿ ಏನಪ್ಪಾ ಅಂತಂದ್ರೆ, ಈಗ ತಮಗೆ ಹೇಳೋದು ಇಡೀ ದೇಶವನ್ನ ಮುಂಗಾರು ವ್ಯಾಪಿಸಿಕೊಂಡು ಬಿಟ್ಟದ. ಕಳೆದ ಸಂಚಿಕೆ ಒಳಗ ನಾವು ಹೇಳಿದ್ವಿ ಇನ್ನು ಸ್ವಲ್ಪ ಭಾಗ ಮಾತ್ರ ಉಳಿದದ, ಅದು ಕೂಡ ಜಲ್ದಿನೆ ವ್ಯಾಪಿಸಿಕೊಂಡು ಬಿಡ್ತದ ಅಂತೇಳಿ. ಅದೇ ರೀತಿಯಾಗಿ ಈಗ ಭಾರತೀಯ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ, ಇಡೀ ದೇಶವನ್ನ ಜೂನ್ 29 ತಾರೀಕಿನ ದಿವಸ ಮಾನ್ಸೂನ್ ವ್ಯಾಪಿಸಿಕೊಂಡು ಬಿಟ್ಟದ ಅಂತೇಳಿ. ಸಾಮಾನ್ಯವಾಗಿ ಜುಲೈ 8 ತನಕ ಮುಂಗಾರು ಇಡೀ ದೇಶವನ್ನ ವ್ಯಾಪಿಸಿಕೊಂಡು ಬಿಡ್ತದ, ಆದ್ರೆ ಈ ಸಲ ನೋಡ್ರಿ ಹೆಚ್ಚು ಕಡಿಮೆ 9 ದಿವಸ ಜಲ್ದಿನೆ ಇಡೀ ದೇಶವನ್ನ ವ್ಯಾಪಿಸಿಕೊಂಡು ಬಿಟ್ಟದ. ಬಂದಿದ್ದು ಬಹಳ ಜಲ್ದಿ, ಆಮೇಲೆ ಅದರ ಚಲನೆ ಕೂಡ ಬಹಳ ತೀವ್ರಗತಿಯೊಳಗಿತ್ತು. ಇಡೀ ದೇಶವನ್ನ ಅಷ್ಟೇ ಜಲ್ದಿ ವ್ಯಾಪಿಸಿಕೊಂಡು ಬಿಟ್ಟದ. ಮತ್ತೆ ಇಲ್ಲಿ ತನಕ ನಾವು ದೇಶದೊಳಗ ಆದಂತಹ ಮಳೆ ಬಗ್ಗೆ ವಿಚಾರ ಮಾಡಿದ್ರ ಆ ಅವಧಿಯನ್ನ ನಾನು ಹೇಳ್ತೀನಿ. ಜೂನ್ 1 ಜುಲೈ 2 ತನಕ ಇರುವಂತಹ ಒಂದು ತಿಂಗಳ ಅವಧಿಯೊಳಗ ಮಾನ್ಸೂನ್ ಸಂದರ್ಭದೊಳಗ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಎಷ್ಟೆಷ್ಟು ಮಳೆ ಆಗ್ಯದ ಅನ್ನೋದ್ರ ಬಗ್ಗೆ ಹವಾಮಾನ ಇಲಾಖೆಯವರು ಇಲ್ಲಿ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಅದನ್ನ ನೋಡಿದ್ರೆ ನಮಗ ಬಹಳ ಸಮಾಧಾನ ಆಗ್ತದೆ. ನೀವು ಕೂಡ ಅದನ್ನ ತಿಳ್ಕೋಬೇಕು ಅಂತೇಳಿ ಈ ಮಾತುಗಳನ್ನ ನಾನು ತಮಗ ಹೇಳ್ತಾ ಇದ್ದೀನಿ. ಇಡೀ ದೇಶದೊಳಗ ಜೂನ್ 1 ಜುಲೈ 2 ತನಕ ಎಷ್ಟು ಮಳೆ ಆಗ್ಯದ ಅನ್ನೋದನ್ನ ನಾವು ನೋಡೋಣ. ದೇಶದ ಪೂರ್ವ ಭಾಗ ಮತ್ತು ಈಶಾನ್ಯ ಭಾಗದೊಳಗ ಸಾಮಾನ್ಯವಾಗಿ 356.8 ಮಿಲಿಮೀಟರ್ ಮಳೆ ಆಗಬೇಕು. ಈ ಅವಧಿಯೊಳಗ ಆಗಿದ್ದು 293.5 ಮಿಲಿಮೀಟರ್. ಇಲ್ಲಿ %18 ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಇದು ನಾವು ನಿರೀಕ್ಷೆ ಮಾಡಿದಂತಹದ್ದೇ. ವಾಯವ್ಯ ಭಾರತದೊಳಗ ಸಾಮಾನ್ಯವಾಗಿ 86.9 ಮಿಲಿಮೀಟರ್ನಷ್ಟು ಮಳೆ ಈ ಒಂದು ತಿಂಗಳ ಅವಧಿಯೊಳಗ ಆಗಬೇಕು. ಆದರೆ ಆಗಿದ್ದು 125.8 ಮಿಲಿಮೀಟರ್ನಷ್ಟು. ಅಂದ್ರೆ ಇಲ್ಲಿ %45 ಹೆಚ್ಚಿನ ಮಳೆಯನ್ನ ವಾಯವ್ಯ ಭಾರತದೊಳಗ ನಾವು ನೋಡ್ತಾ ಇದ್ದೀವಿ. ಮಧ್ಯ ಭಾರತದೊಳಗ ಸಾಮಾನ್ಯವಾಗಿ ಆಗಬೇಕಾದಂತಹ ಮಳೆ 188.1 ಮಿಲಿಮೀಟರ್ನಷ್ಟು, ಆದ್ರೆ ಆಗಿದ್ದು 241.2 ಮಿಲಿಮೀಟರ್ನಷ್ಟು. ಅಂದ್ರೆ ಇಲ್ಲಿ %28 ಹೆಚ್ಚಿನ ಮಳೆ ಆಗಿದ್ದು ನಾವು ಗಮನಿಸಬೇಕು. ನಮ್ಮ ದಕ್ಷಿಣ ಭಾರತವನ್ನ ನಾವು ನೋಡಬೇಕು ಅಂತಂದ್ರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದಂಗದ. ಸಾಮಾನ್ಯವಾಗಿ 172.6 ಮಿಲಿಮೀಟರ್ನಷ್ಟು ಮಳೆ ಈ ಒಂದು ತಿಂಗಳ ಅವಧಿಯೊಳಗ ಆಗಬೇಕು. ಆದ್ರೆ ಆಗಿದ್ದು 170.3 ಮಿಲಿಮೀಟರ್ನಷ್ಟು. ಅಂದ್ರೆ ಅಂಥ ವ್ಯತ್ಯಾಸ ಏನಿಲ್ಲ, ಕೇವಲ %1 ಇಲ್ಲಿ ನಾವು ಕೊರತೆಯನ್ನ ಕಾಣ್ತಾ ಇದ್ದೀವಿ. ಇದೇನು ನಾವು ಕೊರತೆ ಅನ್ಕೋಬಾರದು. ಇನ್ನ ಮುಂದಿನ ದಿನಗಳಲ್ಲಂತೂ ಒಳ್ಳೆಯ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಹೀಗಾಗಿ ಈಗಾಗಲೇ ಏನು ಹವಾಮಾನ ಇಲಾಖೆಯವರು ಹೇಳಿದ್ದಾರೆ, ಈ ಸಲ ದಕ್ಷಿಣ ಭಾರತಕ್ಕೆ ಒಳ್ಳೆ ಮಳೆ ಅದ. ಅದರೊಳಗೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಅನೇಕ ಭಾಗಗಳಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದೊಳಗ ಮತ್ತು ಮಹಾರಾಷ್ಟ್ರದ ದಕ್ಷಿಣ ಭಾಗದೊಳಗ ಉತ್ತಮವಾದಂತಹ ಒಂದು ಮಳೆ ಈ ಸಲ ನೋಡೋದಕ್ಕೆ ಸಿಗ್ತದ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಇದರ ಬಗ್ಗೆ ಅಷ್ಟು ಆತಂಕ ಪಡುವುದು ಬೇಡ, ಮಳೆ ಬರ್ತದೋ ಇಲ್ಲೋ ಅಂಥೇಳಿ. ಈಗ ಸದ್ಯಕ್ಕೆ ಮಳೆ ಇರುವಂತಹ ಒಂದು ಸನ್ನಿವೇಶಗಳದಾವ. ಮುಂದಿನ ದಿನಗಳಲ್ಲಿ ಸಹಿತ ನಾವು ಇದರ ಬಗ್ಗೆ ಆಶಾವಾದಿಗಳು ಆಗಿರೋಣಂತ. ದೇಶದ 4 ಭಾಗಗಳಲ್ಲಿ ಯಾವ ರೀತಿ ಮಳೆ ಆಗ್ಯದ ಅನ್ನೋದನ್ನ ನೋಡಿದ್ವಿ. ಇಡೀ ದೇಶವನ್ನ ನಾವು ನೋಡಿದ್ರೆ ಒಂದು ತಿಂಗಳ ಅವಧಿಯೊಳಗ 200 ಮಿಲಿಮೀಟರ್ನಷ್ಟು ಮಳೆ ದೇಶದ ತುಂಬೆಲ್ಲ ಆಗಿದೆ. ಸರಾಸರಿಯಾಗಿ ಆಗಬೇಕಾಗಿದ್ದು ಸಾಮಾನ್ಯವಾಗಿ 180.8 ಮಿಲಿಮೀಟರ್ನಷ್ಟು. ಅಂದ್ರೆ ಇಲ್ಲಿ %11 ಹೆಚ್ಚಿನ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ದೇಶ ಈಗ +ನೊಳಗದ, ಒಳ್ಳೆ ಮಳೆ ಆಗ್ಯದ ಅಂಥೇಳಿ ಈ ಒಂದು ಅಂಕಿಅಂಶಗಳು ನಮಗ ತಿಳಿಸ್ತಾ ಇದ್ದಾವೆ. ಹೀಗಾಗಿ ಇಡೀ ದೇಶದೊಳಗೆ ಏನು ಕೃಷಿ ಚಟುವಟಿಕೆಗಳು ಭರದಿಂದ ಸಾಗಿದ್ದಾವ, ನಮ್ಮಲ್ಲೂ ಕೂಡ ಸಾಗಿದ್ದಾವ. ಆದರೂ ಕೂಡ ಚದುರಿದಂಗ ಮಳೆಯಾಗುವಂತಹ ಸಂದರ್ಭದೊಳಗೆ, ಆಮೇಲೆ ಅಲ್ಲಲ್ಲಿ ಮಳೆಯಾಗುವಂತಹ ಸಂದರ್ಭದೊಳಗೆ ನಮ್ಮ ಪ್ರದೇಶದ ಅನೇಕ ಕಡೆಗಳಲ್ಲಿ ಇನ್ನೂ ಬಿತ್ತನೆ ಸ್ವಲ್ಪ ಮಂದಗತಿ ಒಳಗದ ಅಂತ ಹೇಳಿ ಹೇಳಬಹುದು. ಆದರೂ ಕೂಡ ಅರ್ಧಕ್ಕಿಂತ ಹೆಚ್ಚು ಪ್ರದೇಶದೊಳಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ಬಿತ್ತನೆ ಆದಂತಹದ್ದು. ಆಮೇಲೆ ಬೆಳೆ ಬೆಳವಣಿಗೆ ಹಂತದೊಳಗೆ ಇರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ಸನ್ನಿವೇಶ ಮತ್ತಷ್ಟು ಉತ್ತಮಗೊಳ್ಳಬಹುದು ಅನ್ನುವಂತಹ ಒಂದು ಆಶಾಭಾವನೆ ಇದ್ದೇ ಅದ. ಅದಕ್ಕೆ ಒಂದು ಪೂರಕವಾಗಿ ಇನ್ನೊಂದು ಮಾಹಿತಿಯನ್ನ ನಾನು ತಮ್ಮಿಂದ ಇಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜುಲೈ ತಿಂಗಳಲ್ಲಿ ಮಳೆಯ ಪರಿಸ್ಥಿತಿ ಯಾವ ರೀತಿ ಇರುತ್ತದೆ ಅನ್ನುವಂತಹ ಸೂಚನೆಯನ್ನ ಹವಾಮಾನ ಇಲಾಖೆಯವರು ನಮಗೆ ನೀಡಿದ್ದಾರೆ. ಈಗಾಗಲೇ ನಾವು ಹೇಳದಂಗ ಈ ಸಲ ಶೇಕಡಾ 106% ಮಳೆ ಅಂತಂದ್ರೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ಈ ಸಲ ನೋಡಬಹುದು ಅನ್ನುವಂತಹ ಮಾತನ್ನ ಏನು ಹೇಳಿದ್ರು. ಅದೇ ರೀತಿಯಾಗಿ ಜುಲೈದೊಳಗೂ ಕೂಡ ನಾವು ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ನೋಡಬಹುದಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. 1971 2020 ನಡುವಿನ 50 ವರ್ಷಗಳಲ್ಲಿ ಏನು ಒಂದು ಸರಾಸರಿಯಾದ ಮಳೆಯ ಪ್ರಮಾಣದ್ದು ಅದು ಜುಲೈ ತಿಂಗಳಲ್ಲಿ 280.4 ಮಿಲಿಮೀಟರ್ನಷ್ಟು ಅದ ಅಂಥೇಳಿ ಹೇಳ್ತಾ ಇದ್ದಾರೆ. ಗಮನಿಸಬೇಕು, ಜುಲೈ ತಿಂಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ಇಡೀ ದೇಶದೊಳಗೆ ನಾವು ನೋಡ್ತೀವಿ ಅಂಥೇಳಿ ಇಲಾಖೆ ಹೇಳ್ತಾ ಇದೆ. ಇದು ನಮಗೆ ನಿಮಗೆ ಬಹಳ ಸಂತೋಷ ಕೊಡುವಂತಹ ಒಂದು ವಿಚಾರ. ಇದರೊಳಗೂ ಕೂಡ ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳಿರ್ತಾವ. ಏನಪ್ಪಾ ಅಂತಂದ್ರೆ ಈಶಾನ್ಯ ಭಾರತ, ಪೂರ್ವ ಭಾರತದ ಬಹುತೇಕ ಪ್ರದೇಶಗಳಲ್ಲಿ ಅಲ್ಲದೆ ದಕ್ಷಿಣ ಭಾರತದ ತೀರಾ ದಕ್ಷಿಣಕ್ಕಿರುವಂತಹ ಕೆಲವು ಪ್ರದೇಶಗಳಲ್ಲಿ, ಆಮೇಲೆ ವಾಯುವ್ಯ ಭಾರತದ ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗ್ತದ ಅನ್ನುವಂತಹ ಒಂದು ಸೂಚನೆ ಅದ. ಇಷ್ಟು ಬಿಟ್ರೆ ಇಡೀ ದೇಶದ ತುಂಬೆಲ್ಲ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ಜುಲೈ ತಿಂಗಳಲ್ಲಿ ನಾವು ನೋಡಬಹುದು ಅಂಥೇಳಿ ಇಲಾಖೆ ಹೇಳ್ತಾ ಇದೆ. ಇದು ಸಮಾಧಾನ ಕೊಡುವಂತಹ ಒಂದು ವಿಚಾರ. ಅದಕ್ಕೆ ತಾವು ಕೃಷಿ ಚಟುವಟಿಕೆಗಳನ್ನ ಯಾವುದೇ ರೀತಿಯಿಂದ ನಿಲ್ಲಿಸುವುದಾಗಲಿ ಅಥವಾ ಮುಂದೂಡುವುದಾಗಲಿ ಮಾಡುವಂತಹ ಸನ್ನಿವೇಶ ಇಲ್ಲ. ತಾವು ಯಾವ ಯೋಜನೆಗಳನ್ನ ಮಾಡಿಕೊಂಡು ಅದರ ಪ್ರಕಾರ ನೀವು ಮುಂದುವರಿಯುವುದಕ್ಕೆ ಎಲ್ಲಾ ಸನ್ನಿವೇಶಗಳು ಅನುಕೂಲಕರ ಅದಾವ ಅನ್ನುವಂತಹ ಮಾತನ್ನ ತಾವು ತಿಳ್ಕೋಬೇಕು. ಇದು ನಮ್ಮಲ್ಲಿ ಏನು ಇರ್ತದ ಪರಿಸ್ಥಿತಿ, ವಾತಾವರಣದ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಆಯಿತು. ನಮ್ಮ ವಾತಾವರಣದ ಪರಿಸ್ಥಿತಿ ಮೇಲೆ ಹೊರಗಿನ ವಾತಾವರಣದ ಪರಿಸ್ಥಿತಿಗಳು ಬಹಳಷ್ಟು ಪರಿಣಾಮ ಬೀರ್ತಾವ ಅನ್ನೋದು ತಮಗೆಲ್ಲ ಗೊತ್ತಿರುವಂತಹದ್ದು. ನಾವು ಈ ಹಂಗಾಮು ಶುರುವಾಗುವುದಕ್ಕಿಂತ ಮೊದಲು ಕೂಡ, ಅದರ ನಂತರ ಹಂಗಾಮು ಶುರುವಾದ ನಂತರ ಕೂಡ, ಅಥವಾ ಯಾವ್ಯಾವಾಗ ನಮಗೆ ಅವಶ್ಯ ಇರ್ತದ ಅವಾಗ ನಾವು ವಿದ್ಯಮಾನಗಳ ಬಗ್ಗೆ ತಮಗೆ ಹೇಳ್ತಾ ಇದ್ವಿ. ವಾತಾವರಣದ ವಿದ್ಯಮಾನಗಳು, ವಿಶೇಷವಾಗಿ ಎಲ್ನಿನೋ ಅನ್ನುವಂತಹ ಒಂದು ವಿದ್ಯಮಾನದ ಬಗ್ಗೆ, ಅದರ ನಂತರ ಹಿಂದೂ ಮಹಾಸಾಗರದೊಳಗಿರುವಂತಹ ದ್ವಿಧ್ರುವಿ ಅನ್ನುವಂತಹ ಒಂದು ವಿದ್ಯಮಾನದ ಬಗ್ಗೆ, ಆಮೇಲೆ ಲಾನಿನಾ ಅನ್ನುವಂತಹ ಒಂದು ವಿದ್ಯಮಾನದ ಬಗ್ಗೆ, ಈ ಏನು ವಿದ್ಯಮಾನಗಳದಾವ ಇವು ಬಹಳ ಮುಖ್ಯ ಆಗ್ತಾವ ನಮ್ಮ ಮನ್ಸೂನ್ಗೆ. ಅದಕ್ಕೆ ನಮ್ಮ ಹವಾಮಾನ ತಜ್ಞರು ಇವುಗಳ ಮೇಲೆ ಯಾವತ್ತೂ ಕಣ್ಣು ಇಟ್ಟಿರ್ತಾರ. ಪ್ರತಿ ದಿವಸ ಪ್ರತಿ ಕ್ಷಣ ಇವುಗಳನ್ನ ನೋಡ್ತಾ ಇರ್ತಾರ. ಇದರೊಳಗೆ ಏನೇನು ಬದಲಾವಣೆಗಳು ಆಗ್ತಾ ಇರ್ತಾವ, ಆಗಬಹುದು ಅನ್ನೋದ್ರ ಬಗ್ಗೆ ಯಾವತ್ತೂ ಎಚ್ಚರಿಕೆಯಿಂದ ಅದನ್ನ ಗ್ರಹಿಸ್ತಾ ಇರ್ತಾರ. ಅವರ ಪ್ರಕಾರ ಎಲ್ಲಿನೋ ಅನ್ನುವಂಥದ್ದು ಏನದ, ಎಲ್ಲಿನೋ ಈ ಹಂಗಾಮು ಮುಗಿಯುವ ತನಕನೂ ತಟಸ್ಥ ರೀತಿಯೊಳಗಿರ್ತದ ಅನ್ನುವಂತಹ ಸೂಚನೆಯನ್ನ ಅವರು ಕೊಡ್ತಾ ಇದ್ದಾರೆ. ಹಂಗಾಗಿ ಎಲ್ಲಿನೋ ನಮ್ಮ ಮುಂಗಾರಿನ ಮೇಲೆ ಯಾವುದೇ ಪರಿಣಾಮವನ್ನ ಬೀರುವುದಿಲ್ಲ, ಪರಿಣಾಮವನ್ನ ಬೀರುವುದಿಲ್ಲ. ಎಲ್ಲಿನೋ ಸಾಮಾನ್ಯವಾಗಿ ಏನಾಗ್ತದಪ್ಪಾ ಅಂತಂದ್ರೆ ಉಷ್ಣ ನೀರಿನ ಪ್ರವಾಹ ಶಾಂತ ಮಹಾಸಾಗರದೊಳಗೆ ಸಮಭಾಜಕ ವೃತ್ತ ಪ್ರದೇಶದೊಳಗೆ ಇರುವಂತಹದ್ದು. ಇದರಿಂದ ಏನಾಗ್ತದಪ್ಪಾ ಅಂತಂದ್ರೆ ನಮ್ಮ ಮಾನ್ಸೂನ್ ಮಾರುತಗಳೇನಿರ್ತಾವ ಆ ಮಾನ್ಸೂನ್ ಮಾರುತಗಳು ಹೀರಲ್ಪಟ್ಟು ಅಲ್ಲಿಯ ತೇವಾಂಶವೆಲ್ಲ ಹೀರಲ್ಪಟ್ಟು ನಮ್ಮಲ್ಲೇ ಮಳೆಯ ಕೊರತೆ ಆಗುವಂಗ ನೋಡ್ಕೊಳ್ತಾವ. ಹೀಗಾಗಿ ಎಲ್ನಿನೋ ಅನ್ನುವಂಥದ್ದು ನಮಗೆ ಬಹಳಷ್ಟು ಹೊಡೆದುಕೊಡುವಂತಹ ಒಂದು ವಿದ್ಯಮಾನ, ವಾತಾವರಣದ ವಿದ್ಯಮಾನ. ಆದರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಸಲ ಆ ಎಲ್ನಿನೋ ತಟಸ್ಥ ಆಗಿದೆ. ಇದು ಪೂರ್ತಿ ಹಂಗಾಮು ಮುಗಿಯುವ ತನಕನೂ ತಟಸ್ಥವಾಗಿಯೇ ಇರ್ತದೆ, ಯಾವುದೇ ಉಪದ್ರವ ಕೊಡುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಅದರ ಬಗ್ಗೆ ನಾವು ಸಂತೋಷ ಪಡಬೇಕು, ಸಮಾಧಾನ ಪಡಬೇಕು. ಇನ್ನು ಇದೇ ರೀತಿಯಾಗಿ ಹಿಂದೂ ಮಹಾಸಾಗರದೊಳಗೆ ಉಷ್ಣತೆ ಏರುಪೇರುಗಳೇನಿರ್ತಾವ ಅವು ಕೂಡ ತಟಸ್ಥವಾಗಿರ್ತಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿದ್ಯಮಾನ ಕೂಡ ನಮ್ಮ ಮುಂಗಾರಿಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಕಲ್ಪಿಸ್ತದೆ. ಅದಕ್ಕೆ ನಾವು ಮಳೆಯ ಬಗ್ಗೆ, ಮಳೆ ಬರ್ತದೋ ಇಲ್ಲೋ ಅನ್ನುವಂತಹ ಒಂದು ಚಿಂತೆಯನ್ನ ನಾವು ತೆಗೆದುಹಾಕಿ ನಮ್ಮ ಕೆಲಸ ಕಾರ್ಯಗಳನ್ನ ಸುಗಮವಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಅವಕಾಶಗಳನ್ನ ಕಲ್ಪಿಸಿಕೊಳ್ಬೇಕು. ಆದ್ಮೇಲೆ ಕಳೆದ ವಾರ ನಾವು ಅನ್ಕೊಂಡಂಗ ವಾರದ ಆರಂಭದೊಳಗೆ ನಾವು ನೋಡಿದ್ವಿ ಒಳ್ಳೆ ಮಳೆ ಅನೇಕ ಪ್ರದೇಶಗಳಲ್ಲಿ ಆಯಿತು. ಹಿಂಗಾಗಿ ತಾವೆಲ್ಲ ಅನೇಕರು ಸಂತೋಷಪಟ್ಟಿದ್ದೀರಿ. ಈ ಸಂದರ್ಭದೊಳಗೆ ಕೆಲವರು ನಮಗೆ ವಿಡಿಯೋಗಳನ್ನು ಕೂಡ ಮಾಡಿ ಕಳಿಸಿದ್ದೀರಿ, ಆಮೇಲೆ ಆಡಿಯೋ ಕೂಡ ಮಾಡಿ ಕಳಿಸಿದ್ದೀರಿ. ಒಂದಿಬ್ರು ರೈತರು ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳಿ ನಾವು ಮುಂದುವರಿಯೋಣಂತ. ನಮಸ್ಕಾರ ಸರ್, ನಾ ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರ್ಲಿಂದ ಮಲ್ಲಿಕಾರ್ಜುನ ಸ್ವಲ್ಪ ಮಾತಾಡ್ತೀನಿ ಸರ್. 2/7/2025 ಬುಧವಾರ ದಿನ ಮೋಡ ಕವಿದ ವಾತಾವರಣ ಇತ್ತು ಸರ್. ಗುರುವಾರ 3/6/2025 ಅರ್ಧ ತಾಸು ಉತ್ತಮ ಮಳೆ ಬಿದ್ದ ಸರ್. 4/7/2025 ಸಂಜೆ 6 ಗಂಟೆಗೆ ಚಾಲಾದಂತ ಮಳೆ, 6:30ಕ್ಕೆ ಬಿರುಗಾಳಿ ಸಹಿತ ಉತ್ತಮ ಮಳೆ ಬಿದ್ದ ಸರ್. ನೀವು ಹೇಳಿದ್ರೆ ಸರ್ ವ್ಯಾಪಕ ಮಳೆ ಬರ್ತದಂತ ಕೇಸಿ ಮೋಡ ಕತ್ತರಂಗ್ ಬರ್ತದೆ ಸರ್. ಬಿರುಗಾಳಿ ಸಹಿತ ಮಳೆನೂ ಹೊಂಟದ ಸರ್. ಗುಡುಗು ಮಿಂಚು ಕೂಡಿದಂತ ಮಳೆ ಇತ್ತು ಸರ್. ಅರ್ಧ ತಾಸು ಚಲೋ ಮಳೆ ಬಿದ್ದ ಸರ್. ಭೂಮಿಗೆ ತಂಪಾಲತ್ತದ್ರೆ ಭೂಮಿ ಬೇಕಾದಷ್ಟು ಹಸಿ ಅಲ್ಲತ್ತದ್ರಿ. ಅದನ್ನ ಎಲ್ಲಿ ಬಿ ಅಂತ ಮಳೆ ಇಲ್ರಿ ಸರ್. ಹೊಲದಾಗ ಎಲ್ಲಿ ಬಿ ನೀರ್ ಇಂತಿಲ್ರಿ. ಯಾವ್ದೇ ಸ್ಪ್ರೇ ಮಾಡಕ್ಕಲ್ಲಿ ಬೆಳೆಗಳಿಗೆ ಎಣ್ಣೆ ಹೊಡಿಬೇಕು, ಅದನ್ನ ಬಿ ಸ್ಪ್ರೇ ಮಾಡ್ಬೇಕಾದ ಅಂತ ನೀರ್ ಇಲ್ರಿ ಸರ್. ಯಾವ್ದಾಗನು ಭೂಮಿ ಹಸಿ ಹಸಿ ಅಂದ್ರೆ ಹಸಿ ಬಹಳ ಹಸಿ ಅವ್ರಿ. ಎಡಿ ಹೊಡ್ಲಕ್ಕೂ ಬರಲ್ರಿ ಸರ್. ಅಷ್ಟು ಸಿ ಕೆಸರವ್ರಿ ಹೊಲಗಳು. ಥ್ಯಾಂಕ್ ಯು ಸರ್. ಓಕೆ, ಜೂನ್ 30 ಸಾಯಂಕಾಲ 5:15ಕ್ಕೆ ಮಳೆ ಪ್ರಾರಂಭ ಆಗಿದೆ ಸರ್. ಇಷ್ಟು ದಿವಸ ಮಳೆ ಇರಲಾರ್ದಕ್ಕೆ ಜನರೆಲ್ಲ ಮಳೆಗಾಗಿ ಬಹಳ ದಾರಿ ಕಾಯ್ತಾ ಇದ್ರು. ಇವತ್ತು ಉತ್ತಮ ಮಳೆ ಆಗ್ತಾ ಇದೆ ಸರ್. ಯಾಕಂತಂದ್ರೆ ಎಲ್ಲ ಬೆಳೆಗಳಲ್ಲಿ ಕಸ ಕಡ್ಡಿ ತೆಗೆದು ಚೆನ್ನಾಗಿ ಹದ ಮಾಡಿಕೊಂಡಿದ್ದಾರೆ. ಈ ನಡುವೆ ಕೊಟ್ಟಂತ ಒಂದು ಹೊರಪು ನಮಗೆ ಅನುಕೂಲವೇ ಆಗಿದೆ. ಆದ್ರೆ ಸ್ವಲ್ಪ ಮಳೆಯ ಕೊರತೆ ಅನಿಸ್ತು. ಆದ್ರೆ ಇವತ್ತು ಬಹಳ ಉತ್ತಮವಾಗಿ ಮಳೆ ಬೀಳೋದ್ರಿಂದ ನಮಗೆ ಅತಿ ಹೆಚ್ಚಿನ ಸಂತೋಷವಾಗುತ್ತಿದೆ ಸರ್. ಇದು ಕಂಗನಕೋಡ್ ಗ್ರಾಮ, ಜಿಲ್ಲೆ ಬೀದರ್ ತಾಲೂಕು. ನಮಸ್ಕಾರ. ಸ್ಪಂದಿಸಿದಂತಹ ನಮ್ಮ ರೈತ ಮಿತ್ರರಿಗೆ ಧನ್ಯವಾದಗಳು. ಆತ್ಮೀಯರೇ, ನಮಗೆ ಬಹಳ ಮುಖ್ಯವಾದಂತಹ ಕೆಲಸಗಳು ಇರ್ತಾವ ಕೃಷಿಯೊಳಗ. ನಾವು ಹೊಲದೊಳಗಂತೂ ದುಡದೇ ದುಡಿತೀವಿ, ಆದ್ರೆ ಬೇರೆ ಕೆಲಸಗಳನ್ನು ಕೂಡ ನಾವು ಮಾಡಬೇಕಾಗ್ತದ. ಅವು ಬಹಳ ಅವಶ್ಯ ಇರ್ತದ. ಅಂಥ ಒಂದು ಕಾರ್ಯ ಮಾಡೋದ್ರಿಂದ ನಮ್ಮ ಕೃಷಿ ಬದುಕಿಗೆ ಅವುಗಳಿಂದ ಸಂರಕ್ಷಣೆ ಸಿಗ್ತದ. ಅದಕ್ಕೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಬೆಳೆ ವಿಮೆ ಅನ್ನುವಂತಹದ್ದೇನದ, ಆ ಬೆಳೆ ವಿಮೆಯನ್ನ ನಾವು ನಮ್ಮ ಬೆಳೆಗಳಿಗೆ ಮಾಡಿಕೊಳ್ಬೇಕು. ಈಗಾಗಲೇ ಕಳೆದ ಸಂಚಿಕೆ ಒಳಗ ನಾವು ಹೇಳಿವಿ ಯಾವ್ಯಾವ ಬೆಳೆಗಳಿಗೆ ಎಷ್ಟೆಷ್ಟು ವಿಮಾ ಮೊತ್ತ ಇರ್ತದ, ಅದನ್ನ ಯಾವ ತಾರೀಕಿನೊಳಗೆ ತುಂಬಬೇಕು ಅನ್ನುವಂತಹ ವಿಚಾರದ ಕುರಿತಾಗಿ ಹೇಳಿದ್ದೇವೆ. ಸಾಮಾನ್ಯವಾಗಿ ಜುಲೈ 31 ವಿಮೆ ಮಾಡಿಸೋದಕ್ಕೆ ಕೊನೆಯ ತಾರೀಕದ. ಆಮೇಲೆ ಕೆಲವು ಬೆಳೆಗಳಿಗೆ ಆಗಸ್ಟ್ 16 ತನಕನೂ ಅವಕಾಶ ಅದಾವ. ವೈವಿಧ್ಯಮಯವಾದಂತಹ ಬೆಳೆಗಳಿಗೆ ಯಾವ ರೀತಿ ವಿಮಾ ಮೊತ್ತ ಅದ ಅದು ತಾವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಆದರೂ ಕೂಡ ಈ ಮಾತು ತಮಗ ಯಾವತ್ತೂ ನೆನಪಿಡಬೇಕು. ಯಾಕಪ್ಪ ಅಂತಂದ್ರೆ ಇನ್ನೂ ಸಾಕಷ್ಟು ಅವಕಾಶ ಅದ ನಮಗೆ ಈ ವಿಮೆ ಬಗ್ಗೆ ಯೋಚನೆ ಮಾಡಿ ವಿಮೆಯನ್ನ ತಗೊಳ್ಳೋದ್ರ ಕಡೆ ಮತ್ತು ಇದರ ಸೌಲಭ್ಯವನ್ನು ಪಡ್ಕೊಳ್ಳೋದ್ರ ಕಡೆ ನಾವು ಗಮನ ಹರಿಸಬೇಕಾಗಿದೆ. ಅದಕ್ಕಾಗಿ ಈ ಬಗ್ಗೆ ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನು ಈಗ ನಾವು ತಮಗೆ ಮಾಡಿಕೊಡ್ತಾ ಇದ್ದೀವಿ. 2025-26 ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತಾದಂತಹ ಒಂದು ಮಾಹಿತಿ ಇದು. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನೊಳಗೆ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕುವಾರು ಮುಖ್ಯ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಮತ್ತು ಉಳಿದ ಬೆಳೆಗಳನ್ನು ಹೋಬಳಿ ಮಟ್ಟದೊಳಗೆ ಅನುಷ್ಠಾನಗೊಳಿಸುವುದಕ್ಕೆ ಆದೇಶ ನೀಡಲಾಗಿದೆ. ಆಯಾ ತಾಲೂಕಿನೊಳಗೆ ಮುಖ್ಯ ಬೆಳೆಗಳಿಗೆ ಗ್ರಾಮ ಪಂಚಾಯತ್, ನಗರ ಸ್ಥಳೀಯ ಸಂಸ್ಥೆಗಳನ್ನು ವಿಮಾ ಘಟಕವಾಗಿ ಮತ್ತು ಇತರ ಬೆಳೆಗಳಿಗೆ ಹೋಬಳಿಯನ್ನು ವಿಮಾ ಘಟಕವಾಗಿ ಪರಿಗಣಿಸಲಾಗಿದೆ. ವಿವಿಧ ಬೆಳೆಗಳಿಗೆ ನಿಗದಿಪಡಿಸಲಾಗಿರುವಂತಹ ಇಂಡೆಮಿನಿಟಿ ಮಟ್ಟ, ರೈತರ ವಿಮಾ ಕಂತು ಮತ್ತು ನೋಂದಣಿಗಾಗಿ ಕೊನೆಯ ದಿನಾಂಕದ ಬಗ್ಗೆ ನಾವು ವಿವರಗಳನ್ನು ನೋಡೋಣ. ಹೇಳಬೇಕು ಅಂತಂದ್ರೆ ಬೆಳೆ ವಿಮೆಗೆ ಜುಲೈ 31 ಕೊನೆಯ ದಿನ ಅದ ಬಹುತೇಕ ಎಲ್ಲ ಬೆಳೆಗಳಿಗೆ. ಆದ್ರೆ ಕೆಲವು ಬೆಳೆಗಳಿಗೆ ಆಗಸ್ಟ್ 16 ಕೊನೆಯ ದಿನ ಅನ್ನುವಂತಹ ಒಂದು ಸೂಚನೆ ಅದ. ಆಯಾ ಬೆಳೆಗಳ ಬಗ್ಗೆ ನಾವೀಗ ಮಾಹಿತಿಯನ್ನು ನೋಡೋಣ. ನೀರಾವರಿ ಭತ್ತಕ್ಕೆ ಇಂಡೆಮಿನಿಟಿ ಮಟ್ಟ ಶೇಕಡಾ 90%, ವಿಮಾ ಮೊತ್ತ 93,250 ರೂಪಾಯಿ, ರೈತರ ವಿಮಾ ಕಂತು ಶೇಕಡಾ 2% ಅಂತಂದ್ರೆ 1,865 ರೂಪಾಯಿ ರೈತರು ಪಾವತಿಸಬೇಕಾದಂತಹ ವಿಮಾ ಮೊತ್ತ. ಕೊನೆಯ ದಿನಾಂಕ ಆಗಸ್ಟ್ 16. ನೀರಾವರಿ ಮೆಕ್ಕೆಜೋಳ ವಿಮಾ ಮೊತ್ತ 64,500 ರೂಪಾಯಿ, ರೈತರ ವಿಮಾ ಮೊತ್ತ 1,290 ರೂಪಾಯಿ. ಮಳೆಯಾಶ್ರಯದ ಮೆಕ್ಕೆಜೋಳ ವಿಮಾ ಮೊತ್ತ 56,500 ರೂಪಾಯಿ, ರೈತರು ಪಾವತಿಸಬೇಕಾದದ್ದು 1,130 ರೂಪಾಯಿ. ಮಳೆಯಾಶ್ರಯದ ಜೋಳ ವಿಮಾ ಮೊತ್ತ 38,250 ರೂಪಾಯಿ, ರೈತರು ಪಾವತಿಸಬೇಕಾದಂತಹ ವಿಮಾ ಮೊತ್ತ 765 ರೂಪಾಯಿ. ಮಳೆಯಾಶ್ರಯದ ಸಜ್ಜೆ ವಿಮಾ ಮೊತ್ತ 31,500 ರೂಪಾಯಿ, ರೈತರ ಪಾಲು 630 ರೂಪಾಯಿ. ಮಳೆಯಾಶ್ರಯದ ಉದ್ದು ವಿಮಾ ಮೊತ್ತ 32,750 ರೂಪಾಯಿ, ರೈತರ ಪಾಲು 655 ರೂಪಾಯಿ. ನೀರಾವರಿ ತೊಗರಿ ವಿಮಾ ಮೊತ್ತ 50,250 ರೂಪಾಯಿ, ರೈತರ ಪಾಲು 1,005 ರೂಪಾಯಿ. ಮಳೆಯಾಶ್ರಯದ ಹೆಸರು ವಿಮಾ ಮೊತ್ತ 33,250 ರೂಪಾಯಿ, ರೈತರು ಪಾವತಿಸಬೇಕಾದದ್ದು 665 ರೂಪಾಯಿ. ಮಳೆಯಾಶ್ರಯದ ಸೋಯಾ ಅವರೆ ವಿಮಾ ಮೊತ್ತ 41,000 ರೂಪಾಯಿಗಳು, ರೈತರ ಪಾಲು 820 ರೂಪಾಯಿ. ಮಳೆಯಾಶ್ರಯದ ಸೂರ್ಯಕಾಂತಿ ವಿಮಾ ಮೊತ್ತ 40,750 ರೂಪಾಯಿ, ರೈತರ ಪಾಲು 815 ರೂಪಾಯಿ. ಸೂರ್ಯಕಾಂತಿಗೆ ನೋಂದಣಿ ಮಾಡಿಕೋಬೇಕಾದಂತಹ ಕೊನೆಯ ದಿನ ಆಗಸ್ಟ್ 16. ಮಳೆಯಾಶ್ರಯದ ಎಳ್ಳಿನ ಬೆಳೆಯ ಮೊತ್ತ 28,750 ರೂಪಾಯಿ, ರೈತರ ಪಾಲು 575 ರೂಪಾಯಿ. ಮಳೆಯಾಶ್ರಯದ ಶೇಂಗಾ ಬೆಳೆಗೆ ಮೊತ್ತ 54,500 ರೂಪಾಯಿ, ರೈತರ ವಂತಿಗೆ 1,090 ರೂಪಾಯಿ. ನೀರಾವರಿ ಹತ್ತಿ ವಿಮಾ ಮೊತ್ತ 73,750 ರೂಪಾಯಿ, ರೈತರು ಪಾವತಿಸಬೇಕಾದದ್ದು 3,687 ರೂಪಾಯಿ 50 ಪೈಸೆ. ಮಳೆಯಾಶ್ರಯದ ಹತ್ತಿ ಬೆಳೆಗೆ ವಿಮಾ ಮೊತ್ತ 49,750 ರೂಪಾಯಿ, ರೈತರ ವಂತಿಗೆ 2,139 ರೂಪಾಯಿ 25 ಪೈಸೆ. ಟೊಮ್ಯಾಟೋ ಬೆಳೆಗೆ ನಿಗದಿಪಡಿಸಲಾದಂತಹ ಮೊತ್ತ 141,500 ರೂಪಾಯಿ, ರೈತರ ವಂತಿಗೆ 7,075 ರೂಪಾಯಿ. ನೋಂದಣಿಗೆ ಕೊನೆಯ ದಿನಾಂಕ ಆಗಸ್ಟ್ 16. ನೀರಾವರಿ ಆಶಯದೊಳಗ ಈರುಳ್ಳಿ ಬೆಳೆಗೆ ನಿಗದಿಪಡಿಸಲಾದಂತಹ ವಿಮಾ ಮೊತ್ತ 80,500 ರೂಪಾಯಿ, ರೈತರ ವಂತಿಗೆ 402 ರೂಪಾಯಿ 50 ಪೈಸೆ. ಕೊನೆಯ ದಿನ ಆಗಸ್ಟ್ 16. ಅರಿಶಿಣದ ಬೆಳೆಗೆ ನಿಗದಿಪಡಿಸಲಾದಂತಹ ಮೊತ್ತ 142,250 ರೂಪಾಯಿ, ರೈತರ ವಂತಿಗೆ 7,112 ರೂಪಾಯಿ 50 ಪೈಸೆ. ಬಹುತೇಕ ಎಲ್ಲ ಬೆಳೆಗಳಿಗೆ ಜುಲೈ 31 ಕೊನೆಯ ದಿನದ ಈಗಾಗಲೇ ಹೇಳದಂಗ ಕೆಲವು ಬೆಳೆಗಳಿಗೆ ಆಗಸ್ಟ್ 16 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಗ್ರಾಮವನ್ನು ಕೇಂದ್ರ ಮತ್ತು ಬ್ಯಾಂಕ್ಗಳನ್ನು ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಇಲ್ಲವೇ ತಮ್ಮ ತಾಲೂಕಿನ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ರೈತರು ಸಂಪರ್ಕಿಸಬಹುದಾಗಿದೆ. ಆದ್ಮೇಲೆ ಬೆಳೆ ವಿಮೆಯನ್ನು ನಾವು ಪಡಿಬೇಕು ಅಂತಂದಾಗ ಮುಖ್ಯವಾಗಿ ಬೆಳೆ ಸಮೀಕ್ಷೆ ಮಾಡಬೇಕಾಗ್ತದೆ. ಬೆಳೆ ಸಮೀಕ್ಷೆಯನ್ನ ರೈತರು ತಾವೇ ಮಾಡಿಕೊಳ್ಳಬಹುದು ಅಥವಾ ತಮ್ಮ ಗ್ರಾಮದಲ್ಲಿರುವ ಕೃಷಿ ಇಲಾಖೆ ಸಿಬ್ಬಂದಿಯ ಸಂಪರ್ಕ ಕೂಡ ಮಾಡಿ ಅವರ ಮಾರ್ಗದರ್ಶನದೊಳಗೆ ಬೆಳೆ ಸಮೀಕ್ಷೆಯನ್ನ ಮಾಡಬಹುದಾಗಿದೆ. ಈ ಬೆಳೆ ಸಮೀಕ್ಷೆ ಆಗಸ್ಟ್ 31 ಮಾಡಿಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ಇಲಾಖೆ ನೀಡುತ್ತಾ ಇದೆ. 2025-26 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಯ ಸಮೀಕ್ಷೆಗೆ ರೈತರ ಸಲುವಾಗಿ ಆಪ್ ಅನ್ನು ಬಿಡುಗಡೆ ಮಾಡಲಾಗಿದೆ. ರೈತರು ಗೂಗಲ್ ಪ್ಲೇಸ್ಟೋರ್ದಿಂದ ಮುಂಗಾರು ರೈತರ ಬೆಳೆ ಸಮೀಕ್ಷೆ 20-25-26 ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ಮಾಹಿತಿ ಮತ್ತು ಛಾಯಾಚಿತ್ರವನ್ನ ನಿಗದಿತ ಸಮಯದೊಳಗೆ ಅಪ್ಲೋಡ್ ಮಾಡಬಹುದು. ಹೆಚ್ಚಿನ ಮಾಹಿತಿ ಸಲುವಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಆಯಾ ಗ್ರಾಮಗಳಿಗೆ ನಿಯೋಜಿಸಿರುವಂತಹ ಖಾಸಗಿ ನಿವಾಸಿಗಳ ಸಹಾಯದ ಜೊತೆಗೆ ಬೆಳೆ ಮಾಹಿತಿಯನ್ನ ದಾಖಲಿಸಬಹುದಾಗಿದೆ. ಈ ಮಾಹಿತಿಯನ್ನ ಬೆಳೆ ವಿಮೆ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಅಡಿ ಸವಲತ್ತುಗಳನ್ನು ಒದಗಿಸುವುದಕ್ಕೆ ಮತ್ತು ಆರ್ಟಿಸಿ ಒಳಗೆ ಅಳವಡಿಸುವುದಕ್ಕೆ ಬಳಸಲಾಗುತ್ತದೆ. ರೈತರು ಹೆಚ್ಚಿನ ಆಸಕ್ತಿಯ ಜೊತೆಗೆ ಈ ಕಾರ್ಯದೊಳಗೆ ಪಾಲ್ಗೊಂಡು ತಮ್ಮ ಜಮೀನಿನ ಬೆಳೆ ಮಾಹಿತಿಯನ್ನ ತಾವೇ ಖುದ್ದಾಗಿ ಆದಷ್ಟು ಬೇಗನೆ ದಾಖಲು ಮಾಡುವುದಕ್ಕೆ ಇಲಾಖೆ ಕೋರ್ತಾ ಇದೆ. ಭಾಲ್ಕಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾಗಿರುವಂತಹ ಮಲ್ಲಿಕಾರ್ಜುನ್ ಅವರು ಈ ಬೆಳೆ ಸಮೀಕ್ಷೆ ಬಗ್ಗೆ ಒಂದೆರಡು ವಿಚಾರಗಳನ್ನು ತಮಗೆ ಹೇಳ್ತಾ ಇದ್ದಾರೆ. ಅವರು ಹೇಳುವುದನ್ನ ನಾವು ಕೇಳೋಣ. ರೈತ ಬಂಧು ನಮಸ್ಕಾರಗಳು. ನಾನು ಪಿಎಂ ಮಲ್ಲಿಕಾರ್ಜುನ್ ಎಡೆ ಭಾಲ್ಕಿ ಮಾತನಾಡ್ತಿರೋದು. ರೈತ ಬಂಧವರೇ, ನೀವು ಬೆಳೆದಂತ ಬೆಳೆಗಳ ಬೆಳೆ ಸಮೀಕ್ಷೆಯನ್ನು ಮಾಡಿಕೊಡ್ರಿ. ನೀವು ಒಂದ್ ವೇಳೆ ಬೆಳೆ ಸಮೀಕ್ಷೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಬೆಳೆ ಪರಿಹಾರ ಪಡಂಗಿಲ್ಲ, ಇನ್ಸೂರೆನ್ಸ್ ಬರಂಗಿಲ್ಲ, ಜೊತೆಗೇನಪ್ಪ ನೀವು ಬೆಳೆದಂತ ಬೆಳೆಗಳನ್ನ ಖರೀದಿ ಮಾಡಕ್ಕಾಗಲ್ಲ, ಹಾಗೂ ಬ್ಯಾಂಕಿನಾಗ ಸಾಲ ಕೊಡಂಗಿಲ್ಲ. ಹೀಗಾಗಿ ನಿಮಗೆ ಬೆಳೆ ಸಮೀಕ್ಷೆ ಮಾಡ್ಕೊಳ್ಳೋಕೆ ತಿಳಿಲಿಲ್ಲಪ್ಪ ಅಂದ್ರೆ ನಿಮ್ಮ ಗ್ರಾಮದ ತಲಾಟಿಯವ್ರ ಕೈದಾಗ PR ಹುಡುಗರು ಇರ್ತಾರ, ಅವ್ರಿಗೆ ಕೇಳ್ಕೊಂಡು ದಯವಿಟ್ಟು ನಿಮ್ಮ ಮೊಬೈಲ್ದಿಂದ ಬೆಳೆ ಸಮೀಕ್ಷೆ ಮಾಡ್ಕೊಳ್ಳಿ. ಧನ್ಯವಾದಗಳು. ಬೆಳೆ ಸಮೀಕ್ಷೆ ಮಾಡಿಕೊಂಡ್ರೆ ಮಾತ್ರ ತಮಗ ಎಲ್ಲ ಸೌಲಭ್ಯಗಳು ಸಿಗ್ತಾವ ಅನ್ನೋದನ್ನ ಗಮನಿಸಬೇಕು. ಆತ್ಮೀಯರೇ, ಆರಿದ್ರ ಮಳೆಯ ಅವಧಿ 6ನೇ ತಾರೀಕು ಮುಗಿದಿದೆ. ಈ ಸಲ ಆರಿದ್ರ ಮಳೆ ಅಲ್ಪವೃಷ್ಟಿಯನ್ನ ಸುರಿಸ್ತದ ಅಂತೇಳಿ ಹೇಳಿದ್ರು. ಈ ಅವಧಿಯೊಳಗ ಮುಂಗಾರು ಮಾರುತಗಳು ಚುರುಕಾಗಿ ಅಲ್ಲಲ್ಲಿ ಕುಂಭದ್ರೋಣ ಮಳೆ ಬಂದಿತು ಅನ್ನುವಂತಹ ಮಾತು ಕೂಡ ಇತ್ತು. ಮೊದಲಿನ ಎರಡು ಚರಣಗಳಲ್ಲಿ ಸಾಧಾರಣದಿಂದ ಜೋರಾದ ಮಳೆ ಆಗಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. 3 ಮತ್ತು 4ನೇ ಚರಣಗಳಲ್ಲಿ ವಾಯವ್ಯ ಕರ್ನಾಟಕದೊಳಗ ಉತ್ತಮ ಮಳೆಯ ಅದ ಅನ್ನುವಂತಹ ಒಂದು ಸೂಚನೆ ಆರಿದ್ರ ಮಳೆಯ ಸಂದರ್ಭದೊಳಗ ಇತ್ತು. ಬಹುತೇಕ ಆರಿದ್ರ ಮಳೆ ಇದೇ ರೀತಿಯಾಗಿ ವರ್ತನೆ ಮಾಡಿದ ಅಂತ ಹೇಳಬಹುದು. ಇನ್ನ ಹೊಸ ನಕ್ಷತ್ರ ಪುನರ್ವಸು ಮಳೆ, ಪುನರ್ವಸು ನಕ್ಷತ್ರದ ಪ್ರವೇಶ ಜುಲೈ 6ನೇ ತಾರೀಕಿಗೆ ಆಗಿದೆ. ಅದರ ಅವಧಿ ಜುಲೈ 20ರ ತನಕ ಇರ್ತದ. ಈ ಸಲ ಪುನರ್ವಸು ಅಲ್ಪ ವೃಷ್ಟಿಯನ್ನ ಸುರಿಸ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿಯೊಳಗ ಕರ್ನಾಟಕದೊಳಗ ಜಡಿ ಮಳೆಯ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂತಹ ಮಾತದ. ಉತ್ತರ ಭಾರತದೊಳಗ ಅತಿವೃಷ್ಟಿ ಸಂಭವ ಅದ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಆಗ್ನೇಯ ಭಾರತದ ಕೆಲವು ಪ್ರಾಂತ್ಯಗಳಲ್ಲಿ ಸಾಮಾನ್ಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಚಂಡಮಾರುತದ ಲಕ್ಷಣಗಳು ಕಾಣಿಸ್ತಾವ ಅನ್ನುವಂಥ ಒಂದು ಸೂಚನೆ ಅದ. ಇನ್ನು ಮಳೆಯ ದಿನಾಂಕಗಳನ್ನ ನಾವು ನೋಡೋದಾದ್ರೆ ಜುಲೈ 9, 11, 12, 13, 14, 16, 17, 19 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಗಮನಿಸಬೇಕು ದಿನಾಂಕಗಳನ್ನ ಇನ್ನೊಮ್ಮೆ. ಜುಲೈ 9, 11, 12, 13, 14, 16, 17, 19 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಜುಲೈ 9ರಿಂದ ಬರುವ ಮಂಗಳವಾರ ಜುಲೈ 15ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತೋ ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಕೂಡ ಮುಂದುವರಿತದ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಅಂತಂದ್ರೆ ಹೆಚ್ಚು ಕಡಿಮೆ ಮಿಶ್ರ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ, ನಡು ನಡು ಬಿಸಿಲು, ಆ ನಂತರ ಸಣ್ಣಗೆ ಮಳೆ, ಈ ರೀತಿಯಾದಂತಹ ಒಂದು ವಾತಾವರಣ ಈ ವಾರ ಕೂಡ ಮುಂದುವರಿತದ ಅನ್ನುವಂತಹ ಒಂದು ಸೂಚನೆ ಅದ. ಮಳೆಯ ಪ್ರಮಾಣದ ಬಗ್ಗೆ ಹೇಳಬೇಕು ಅಂತಂದ್ರೆ ಅಂಥ ಭಾರಿ ಮಳೆ ಏನೂ ಇಲ್ಲ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರದಂಗ ಮಳೆ ಆಗಬಹುದು. ನಮ್ಮ ರೈತರಿಗೆ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಳ್ಳುವುದಕ್ಕೆ ಕೂಡ ಅವಕಾಶಗಳನ್ನು ಈ ವಾರ ನಾವು ನೋಡಿಕೊಳ್ಳಬಹುದಾಗಿದೆ. ಮತ್ತು ಯಾರು ಬಿತ್ತನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ, ಅವರು ಬಿತ್ತನೆ ಮಾಡುವುದಕ್ಕೂ ಕೂಡ ಅವಕಾಶಗಳನ್ನ ಮಾಡಿಕೊಳ್ಬಹುದು. ಯಾಕಪ್ಪ ಅಂತಂದ್ರೆ ತಾವು ಬಿತ್ತನೆ ಇನ್ನೂ ತಡ ಮಾಡಿದ್ರಿ ಅಂತಂದ್ರೆ ಹಂಗೆ ತಡ ಹಾಕೋತ ಹೋಗ್ತದೆ. ಒಂದ್ ವೇಳೆ ಯಾರು ಬಿತ್ತನೆ ಮಾಡಿಲ್ಲ ಅವರು ಬಿತ್ತನೆ ಮಾಡಿ ಮುಗಿಸೋದು ಒಳ್ಳೆಯದು. ಅಂತ ಅವಕಾಶಗಳು ಬರಬಹುದು ಅಂತ ನಮಗೆ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಮಳೆಯ ಪ್ರಮಾಣ ಕೂಡ ಸಾಕಷ್ಟು ಇಲ್ಲ, ಹಗುರವಾದಂತಹ ಒಂದು ಮಳೆ, ಕೆಲವು ಕಡೆ ಸಾಧಾರಣ ಮಳೆ ಆಗಬಹುದು, ಮತ್ತೆ ನಡುವ ಬಿಡುವು ಕೂಡ ತಮಗೆ ಸಿಗ್ತದೆ. ಹಿಂಗಾಗಿ ಬಿತ್ತನೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ಬಹುದು. ಇನ್ನು ಯಾರ್ಯಾರು ಬಿತ್ತನೆ ಮಾಡಿದ್ದೀರಿ, ಬೆಳೆಗಳು ಮೊಳಕೆ ಒಡೆದು ಬೆಳವಣಿಗೆ ಹಂತದೊಳಗದಾವ, ಅವರಿಗಂತೂ ಅನುಕೂಲ ಇರುವಂತಹ ಒಂದು ವಾರ ಅಂತ ಹೇಳಬಹುದು. ಇದರೊಳಗೆ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40ಕ್ಕೆ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50ಕ್ಕೆ ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ತಾವು ಕೇಳಬಹುದು. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆಯೊಳಗೆ ಬುಧವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು %40, ಗುರುವಾರ 10ನೇ ತಾರೀಕು 55, ಶುಕ್ರವಾರ 11, ಶನಿವಾರ 12, ಈ ಎರಡು ದಿವಸ 75, ರವಿವಾರ 13ನೇ ತಾರೀಕು 85, ಮತ್ತು ಸೋಮವಾರ 14, ಮಂಗಳವಾರ 15, ಈ ಎರಡು ದಿವಸ %90 ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು %40, ಗುರುವಾರ 10ನೇ ತಾರೀಕು 50, ಶುಕ್ರವಾರ 11ನೇ ತಾರೀಕು 65, ಶನಿವಾರ 12ನೇ ತಾರೀಕು 70, ರವಿವಾರ 13ನೇ ತಾರೀಕು 85, ಸೋಮವಾರ 14ನೇ ತಾರೀಕು, ಅಲ್ಲದೆ ಮಂಗಳವಾರ 15ನೇ ತಾರೀಕು, ಈ ಎರಡು ದಿವಸ %90. ರಾಯಚೂರು ಜಿಲ್ಲೆ ಒಳಗ ಬುಧವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು %45, ಗುರುವಾರ 10ನೇ ತಾರೀಕು 70, ಶುಕ್ರವಾರ 11ನೇ ತಾರೀಕು 75, ಶನಿವಾರ 12ನೇ ತಾರೀಕು 85, ರವಿವಾರ 13ರಿಂದ ಮಂಗಳವಾರ 15ರ ತನಕ ಮೂರು ದಿನಗಳವರೆಗೆ %90. ವಿಜಯಪುರ ಜಿಲ್ಲೆಯೊಳಗೆ ಬುಧವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು %60, ಗುರುವಾರ 10ನೇ ತಾರೀಕು 80, ಶುಕ್ರವಾರ 11ರಿಂದ ಮಂಗಳವಾರ 15ರ ತನಕ 90% ಅನ್ನುವಂತಹ ಸೂಚನೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 50%, ಗುರುವಾರ 10ನೇ ತಾರೀಕು 80%, ಶುಕ್ರವಾರ 11ರಿಂದ ಮಂಗಳವಾರ 15ರ ತನಕ 5 ದಿವಸ ಶೇಕಡ 90%. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 50%, ಗುರುವಾರ 10ನೇ ತಾರೀಕು 70%, ಶುಕ್ರವಾರ 11, ಶನಿವಾರ 12, ಈ 2 ದಿವಸ 80%, ರವಿವಾರ 13ರಿಂದ ಮಂಗಳವಾರ 15ರ ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 45%, ಗುರುವಾರ 10ನೇ ತಾರೀಕು 70%, ಶುಕ್ರವಾರ 11, ಶನಿವಾರ 12, ಈ 2 ದಿವಸ 85%, ರವಿವಾರ 13ರಿಂದ ಮಂಗಳವಾರ 15ರ ತನಕ ಶೇಕಡ 90%. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 10ನೇ ತಾರೀಕು 80%, ಶುಕ್ರವಾರ 11ನೇ ತಾರೀಕು 85%, ಶನಿವಾರ 12ರಿಂದ ಮಂಗಳವಾರ 15ರ ತನಕ ಶೇಕಡ 90%. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 9, ಗುರುವಾರ 10, ಈ 2 ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 60%, ಶುಕ್ರವಾರ 11ನೇ ತಾರೀಕು 80%, ಶನಿವಾರ 12ರಿಂದ ಮಂಗಳವಾರ 15ರ ತನಕ ಶೇಕಡ 90%. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 40%, ಗುರುವಾರ 10ನೇ ತಾರೀಕು 60%, ಶುಕ್ರವಾರ 11ನೇ ತಾರೀಕು 65%, ಶನಿವಾರ 12ನೇ ತಾರೀಕು 70%, ರವಿವಾರ 13ನೇ ತಾರೀಕು 85%, ಸೋಮವಾರ 14 ಮತ್ತು ಮಂಗಳವಾರ 15, ಈ 2 ದಿವಸ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರೋದೇನಪ್ಪ ಅಂತಂದ್ರೆ, ಈ ವಾರ ಕಳೆದ ವಾರದ ವಾತಾವರಣನೇ ಮುಂದುವರಿತದ. ಮಿಶ್ರ ವಾತಾವರಣ, ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಹಗುರದಿಂದ ಸಾಧಾರಣ ಮಳೆಯನ್ನು ನಾವು ಈ ವಾರ ನೋಡಬಹುದು. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಸಾಧ್ಯತೆಗಳು ಅದಾವ. ಬದಲಾವಣೆಗಳನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ ಈಗಾಗಲೇ ಹೇಳದಂಗ. ಇನ್ನು ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಈ ಆಪ್ ಅನ್ನ ಸ್ಥಾಪನೆ ಮಾಡಿಕೊಳ್ಬೇಕು, ಉಪಯೋಗ ಮಾಡಿಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು. ಇದರ ಜೊತೆಗೆ ಇನ್ನೂ ಅನೇಕ ಆಪ್ಗಳು ಬರ್ತಾವ, ಕೃಷಿಗೆ ಸಂಬಂಧಪಟ್ಟಂತಹವು, ವಾತಾವರಣಕ್ಕೆ ಸಂಬಂಧಪಟ್ಟಂತಹವು. ಭಾರತೀಯ ಹವಾಮಾನ ಇಲಾಖೆಯವರು ಬಿಡುಗಡೆ ಮಾಡಿದಂತಹ ಆಪ್ಗಳದಾವ. ಮೇಘದೂತ ಅನ್ನುವಂತಹ ಆಪ್, ದಾಮಿನಿ ಅನ್ನುವಂತಹ ಆಪ್, ಇವುಗಳನ್ನ ತಾವು ಬಳಸಿಕೊಳ್ಳಬಹುದು. ಈ ಆಪ್ಗಳಲ್ಲಿ ಕೃಷಿ ಮಾಹಿತಿಯ ಜೊತೆಗೆ ವಾತಾವರಣದ ಮಾಹಿತಿ ಕೂಡ ತಮಗೆ ಸಿಗ್ತದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ವೀಣಾ ಎಸ್ ಕುಲಕರ್ಣಿ, ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ತಿಕ್ಕೋಟ ಗ್ರಾಮದ ಶ್ರೀಮತಿ ಗೌರವ ಮಾದರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ಮಳಲಾಗಾಡಿದ ಜೋಳು ಬೈ ಜಳಕ ಮಾಡಿದ. ಬೀಗಿರುವಾಕೆ ನಾರವು ಸಣದ ಒಣದಾಕೆ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಏಳು ಬೈ ಜಳಕ ಮಾಡಿದ ಕರಿಯಲ್ಲ ನಾನ್ ನಿನ್ನ ಮ್ಯಾಲೆ ಎರಡಿಲ್ಲ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸುಳು ಮೈ ಜಳಕ ಮಾಡಿದ ಸಾಲ ಪಟ್ಟಣದ ಸವದತ್ತೆ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಸಾಲ ಪಟ್ಟಣದ ಸವದತ್ತಿ ವನದಾಗ ಸಾವೆ ಕರಳ್ಳ ಕರಿದಾಳ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಸಾವೆ ಕರಣ್ಣನ ತರಬೇತ ಕೇಳಾಳ ವಾಲಿಗೆ ಮುತ್ತ ಸವಜೋಡ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬೈ ಜಳಕ ಮಾಡಿದ ಸಾಕಾರ ಅಣ್ಣನ ತರಬೇತ ಕೇಳಾಳ ವಾಲಿಗೆ ಮುತ್ತ ಸವಜೋಡ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬಳಿ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬಳಿ ಜಳಕ ಮಾಡಿದ ವಾಲಿಗೆ ನೀ ಮುತ್ತ ಸವಜೋಡ ಮಗರಾಮ ಕಾಲಿಗೆ ಜಂಗ ಕಿರಸೂಲೆ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಜೋಗಳವಾ ನಿನ್ನ